50 languages. 74. 74. طلب شيئا. ಏನನ್ನಾದರೂ ಕೇಳಿಕೊಳ್ಳುವುದು. أيمكنك قص شعري؟ ನಿಮಗೆ ನನ್ನ ಕೂದಲನ್ನು ಕತ್ತರಿಸಲು ಆಗುತ್ತದೆಯೇ? رجاء ألا يكون قصيرا جدا. ಆದರೆ ತುಂಬಾ ಚಿಕ್ಕದಾಗಿ ಬೇಡ. من فضلك اقصر بقليل. ದಯವಿಟ್ಟು ಇನ್ನೂ ಸ್ವಲ್ಪ ಚಿಕ್ಕದಾಗಿರಲಿ. هل يمكنك تحميض الصور؟ ನಿಮಗೆ ಚಿತ್ರಗಳನ್ನು ಸಂಸ್ಕರಿಸಲು ಆಗುತ್ತದೆಯೇ? الصور مطبوعة على القرص المدمج. ಚಿತ್ರಗಳು ಸಿಡಿಯಲ್ಲಿ ಇವೆ. الصور في آلة التصوير. ಚಿತ್ರಗಳು ಕ್ಯಾಮೆರಾದಲ್ಲಿ ಇವೆ. أيمكنك إصلاح الساعة؟ ನಿಮಗೆ ಗಡಿಯಾರವನ್ನು ರಿಪೇರಿ ಮಾಡಲು ಆಗುತ್ತದೆಯೇ? الزجاج مكسور. ಗಾಜು ಒಡೆದು ಹೋಗಿದೆ. البطارية فارغة. ಬ್ಯಾಟರಿ ಖಾಲಿಯಾಗಿದೆ. أيمكنك كي القميص؟ ನಿಮಗೆ ಅಂಗಿಯನ್ನು ಇಸ್ತ್ರಿ ಮಾಡಲು ಆಗುತ್ತದೆಯೇ? أيمكنك تنظيف السروال؟ ನಿಮಗೆ ಶರಾಯಿಯನ್ನು ಒಗೆಯಲು ಆಗುತ್ತದೆಯೇ? أيمكنك إصلاح الأحذية؟ ನಿಮಗೆ ಪಾದರಕ್ಷೆಗಳನ್ನು ರಿಪೇರಿ ಮಾಡಲು ಆಗುತ್ತದೆಯೇ? أتسمح لي بشعلة نار؟ ನಿಮ್ಮ ಬಳಿ ಬೆಂಕಿ ಪೊಟ್ಟಣ ಇದೆಯೇ? ألديك كبريت أو ولاعة؟ ನಿಮ್ಮ ಬಳಿ ಬೆಂಕಿ ಪೊಟ್ಟಣ ಅಥವಾ ಲೈಟರ್ ಇದೆಯೇ? ألديك منظفة سجائر؟ ನಿಮ್ಮ ಬಳಿ ಆಶ್ ಟ್ರೇ ಇದೆಯೇ? أتدخن سيجارة؟ ನೀವು ಚುಟ್ಟ ಸೇದುತ್ತೀರಾ? أتدخن السجائر؟ ನೀವು ಸಿಗರೇಟ್ ಸೇದುತ್ತೀರಾ? أتدخن النرجيلة؟ ನೀವು ಪೈಪ್ ಸೇದುತ್ತೀರಾ?